ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ. ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ, ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಕಡಲೆ ಬೆಳೆಯ ಕುರಿತು ಮಾಹಿತಿ. ತಜ್ಞವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಕಡಲೆ ಬೆಳೆಯ ಕುರಿತ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವರಾಜ್ ಕಾಂಬಳೆ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಳೆದ ಒಂದು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಡಲೆ ಒಂದು ಬೆಳೆಯಲ್ಲಿ ಯಾವ ರೀತಿಯನ್ನ ನಿರ್ವಹಣೆ ಮಾಡಬೇಕು ಮತ್ತು ಕಡಲೆ ಬೆಳೆಯಲ್ಲಿ ಬರತಕ್ಕಂಥ ಕೀಟಗಳಾಗಲಿ ರೋಗಗಳಲ್ಲಾಗಿ ಮತ್ತು ಯಾವ ರೀತಿಯ ನಾವು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಬೇಕನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ. ಈಗ ಕಡಲೆ ಬೆಳೆಯ ಬಗ್ಗೆ ನಾವು ಹೇಳಬೇಕಂತಂದ್ರೆ, ಕಡಲೆ ಬೆಳೆ ಒಂದು ಉತ್ತರ ಕರ್ನಾಟಕದ ಒಂದು ಮುಖ್ಯವಾದಂಥ ಒಂದು ಹಿಂಗಾರಿನಲ್ಲಿ ಬೆಳೀತಕ್ಕಂಥ ಒಂದು ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಹೆಚ್ಚಾಗಿ ನಾವು ಕಡಲೆಯನ್ನು ಮಳೆ ಆಶ್ರಿತದಲ್ಲಿ ಮತ್ತು ನೀರಾವರಿಯಲ್ಲಿನೂ ಸಹ ನಮ್ಮ ಒಂದು ಜಿಲ್ಲೆಯಲ್ಲಿ ಆಗಲಿ ನಾವು ಕರ್ನಾಟಕದಲ್ಲಿ ಈ ಒಂದು ಕಡಲೆಯನ್ನು ನಾವು ಬೆಳೀತಾ ಇದ್ದೀವಿ. ಹೆಚ್ಚಾಗಿ ನಾವು ಈ ಕಡಲೆ ಬೆಳೆಯನ್ನು ಬೆಳಗಾವಿಯಲ್ಲಿ ಬೆಳೀತಾ ಇದ್ದಾರೆ, ಧಾರವಾಡದಲ್ಲಿ, ವಿಜಯಪುರದಲ್ಲಿ, ಗದಗದಲ್ಲಿ ಮತ್ತು ಹಾವೇರಿ ಕೆಲವೊಂದು ದಾವಣಗೆರೆ ಪ್ರದೇಶಗಳಲ್ಲಿ ಸಹ ನಾವು ಕಡಲೆ ಬೆಳೆಯನ್ನು ನೋಡಬಹುದು. ನಾವು ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಹೆಕ್ಟರ್ ಒಂದು ಕ್ಷೇತ್ರವನ್ನು ಈ ಒಂದು ಬೆಳೆಯು ಆಕ್ರಮಿಸಿಕೊಂಡಿದೆ ಮತ್ತು ವರ್ಷಕ್ಕೆ ನಮ್ಮ ಕರ್ನಾಟಕದಿಂದ 10 ಲಕ್ಷ ಟನ್ ನಾವು ಕಡಲೆಯ ಒಂದು ಬೆಳೆಯನ್ನು ಉತ್ಪಾದನೆಯನ್ನು ನಮ್ಮ ಕರ್ನಾಟಕದಿಂದ ಮಾಡ್ತಾ ಇದ್ದೀವಿ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಎಕರೆಗೆ ನಾವು ಕಡಲೆಯನ್ನು 2.5 ಕ್ವಿಂಟಲ್ನಿಂದ ಹಿಡಿದು 3 ಕ್ವಿಂಟಲ್ ಅಷ್ಟೇನ ನಾವು ಈಗ ಇಳುವರಿಯನ್ನು ಬರ್ತಾ ಇದೆ. ಆ್ಯಕ್ಚುಲಿ ಇದು ನಮ್ಮ ಒಂದು ಯಾವುದಾದ್ರೂ ಒಂದು ತಳಿ ಬೆಳಿಬೇಕಂತಂದರೆ ಸುಮಾರು ಅದು 8-10 ಕ್ವಿಂಟಲ್ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮದು ಒಂದು ಕರ್ನಾಟಕದಲ್ಲಿ ನಮ್ಮ ರೈತರು ತೆಗಿತಾ ಇರೋದು ಬರೀ ಸರಾಸರಿ ಅವರೇಜ್ ಆಗಿ 3 ಕ್ವಿಂಟಲನ್ನು ಅವರು ಬೆಳೆ ಇಳುವರಿಯನ್ನು ತಗೊಳ್ತಾ ಇದ್ದಾರೆ. ಈ ಬೆಳೆಯನ್ನು ನಾವು ಹೆಚ್ಚಾಗಿ ನಾವು ಎಲ್ಲಿ ಬೆಳೀತಾ ಇದ್ದೇವಪ್ಪ ಅಂತಂದರೆ, ಒಂದೇದು ರೇವು ಮಣ್ಣಿನಲ್ಲಿ ಕಡಲೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ ಮತ್ತು ಮರಡಿ ಮಣ್ಣಿನಲ್ಲಿ ಬೆಳೀತಾ ಇದ್ದಾರೆ ಮತ್ತು ಇನ್ನೊಂದು ಕಪ್ಪು ಮಣ್ಣಿನಲ್ಲಿ ಸಹ ನಾವು ಕಡಲೆಯನ್ನು ಬೆಳಿಬೋದಾಗಿದೆ. ಈಗ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳಿಬೇಕಂತಂದ್ರೆ ಮೊದಲನೇದಾಗಿ ಮುಖ್ಯವಾಗಿ ನಾವು ಏನು ಮಾಡಬೇಕಪ್ಪ ಎಲ್ಲ ರೈತರಂತಂದ್ರೆ, ಮೊದಲು ತಾವು ಎಲ್ಲರೂ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗಿದೆ. ಮೊದಲು ಕಳೆದ ಒಂದು ವರ್ಷದಲ್ಲಿ ನಾವು ಬಿಜಾಪುರ ಡಿಸ್ಟಿಕ್ದಲ್ಲಿ 2000 ಮಣ್ಣಿನ ಮಾದರಿಗಳನ್ನು ನಾವು ಚೆಕ್ ಮಾಡಿದ್ದೀವಿ. ಅದರಿಂದ ನಮಗೆ ಇಲ್ಲಿ ಏನು ಕಂಡುಕೊಂಡಿದ್ದೇವಪ್ಪ ಅಂತಂದರೆ, ನಾವು ಈ 2000 ಮಣ್ಣಿನ ಮಾದರಿಯಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಒಂದು ಬಿಜಾಪುರದ ಮಣ್ಣಿನಲ್ಲಿ ಮೊದಲನೇದಾಗಿ ಒಂದು ಸಾವಯವ ಇಂಗಾಲ ಏನಂತೀವಲ್ಲ ಅದು ಬಹಳ ಒಂದು ಕಡಿಮೆ ಇದೆ. ಅದಕ್ಕಾಗಿ ನಮ್ಮ ರೈತ ಬಾಂಧವರು ಎಲ್ಲ ಮೊದಲನೇದಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಹೆಚ್ಚಾಗಿ ತಾವು ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಹಾಕೋದನ್ನು ರೂಢಿಸ್ಕೊಳ್ಬೇಕು. ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಜೈವಿಕ ಗೊಬ್ಬರಗಳಂತ ಬರ್ತವೆ, ಆ ಜೈವಿಕ ಗೊಬ್ಬರಗಳನ್ನು ಮತ್ತು ಜೈವಿಕ ಸೂಕ್ಷ್ಮಾಣುಜೀವಿಯ ಒಂದು ಗೊಬ್ಬರಗಳು ಬರ್ತವೆ, ಅವನ್ನೆಲ್ಲ ನೀವು ನಿಮ್ಮ ಒಂದು ಬೆಳೆಗಳಿಗೆ ಕೊಡಬೇಕಾಗ್ತದೆ. ಯಾವಾಗಪ್ಪ ಅಂತಂದರೆ, ನೀವು ಬಿತ್ತನೆ ಟೈಮಲ್ಲಿ ಇವನ್ನೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾದರೆ ನಾವು ಒಂದು ಒಳ್ಳೆಯ ರೀತಿಯಾದಂಥ ಕಡಲೆ ಬೆಳೆಯನ್ನು ತಕ್ಕೋಬಹುದು. ಮತ್ತೀಗ ನಾವು ಕಡಲೆಯ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಮುಖ್ಯವಾಗಿ ನಮಗೆ ಒಂದು ತಳಿಗಳ ಬಗ್ಗೆ ನಮಗೆ ಮಾಹಿತಿ ಬಹಳ ಇಂಪಾರ್ಟೆಂಟು ನಮ್ಮೆಲ್ಲ ರೈತರಿಗೆ. ಈಗ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕಂತಂದ್ರೆ ನಾವು ಮುಖ್ಯವಾಗಿ ಒಂದು 4 ತಳಿಗಳಂತ ಹೇಳ್ತೀವಿ. ಆ 4 ತಳಿಗಳು ಬಹಳ ಒಂದು ಪ್ರಚಲಿತದಲ್ಲಿದ್ದಾವೆ. ಮೊದಲನೇದು ಯಾವುದಪ್ಪ ಅಂತಂದ್ರೆ ಅಣ್ಣಿಗಿರಿ 1 ಅಂತ ಹೇಳ್ತೀವಿ ನಾವು. ಇದು ಒಂದು ತಳಿಯಾಗಿದ್ದು ಇದನ್ನು ನಾವು ಯೂಶುವಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ನಾವು ಇದನ್ನ ಬಿತ್ತನೆ ಮಾಡ್ತಾರೆ. ಇದು ಸುಮಾರು 90-95 ದಿನಗಳಲ್ಲಿ ಬರುವಂತ ಒಂದು ತಳಿಯಾಗಿದೆ. ಮತ್ತೆ ಇದು ಒಂದು ಒಳ್ಳೆ ಇಳುವರಿಯನ್ನು ಕೊಡ್ತಕ್ಕಂತ ಒಂದು ತಳಿ ಇದು. ಮತ್ತೆ ಇದು ಇನ್ನೊಂದೇನಪ್ಪಾ, ಇದರ ಒಂದು ಬೆಳೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇದು ಬರ ನಿರೋಧಕ ಗುಣವನ್ನ ಈ ತಳಿಯನ್ನು ಹೊಂದಿದೆ. ಮತ್ತೆ ಎರಡನೇದ್ ನಾವು ತಳಿಯನ್ನು ನೋಡ್ಬೇಕಂತಂದ್ರೆ ಇನ್ನೊಂದು JG-11 ಅಂತ ಹೇಳ್ತೀವಿ ನಾವು. ಈ JG-11 ಅನ್ನೋದನ್ನು ನಾವು ಸಹ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ನಾವು ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ಇತರ ಸರಾಸರಿ ಅವಧಿ ಎಷ್ಟಪ್ಪ ಅಂತಂದ್ರೆ 90 ಹಿಡಿದು 100 ದಿನದಲ್ಲಿ ಈ ಒಂದು ತಳಿ ಬರ್ತದೆ. ಇತರ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಇದು ಸಹ ಬರ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಮತ್ತೆ ಇತರದ ಏನಪ್ಪಾ ಅಂದ್ರೆ ದಪ್ಪ ಕಾಳ ಇರ್ತದೆ. JG-11 ಏನಿದೆಲ್ಲ, ಇದು ದಪ್ಪ ಕಾಳ ಇರ್ತದೆ. ಮತ್ತೀಗ ಮೂರನೇ ಒಂದು ತಳಿ ಯಾವ್ದಪ್ಪ ಅಂತಂದ್ರೆ JAKI 9218 ಅಂತ ಹೇಳ್ತೀವಿ ನಾವು. ಇದನ್ನು ಸಹ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬೆಳೆದು ಇದಕ್ಕೆ ನಾವು 100 ದಿನದ ಅವಧಿಯಲ್ಲಿ ಈ ಒಂದು ತಳಿಯನ್ನು ಬರ್ತದೆ. ಇದು ಸಹ ದೇಶಿ ತಳಿನೇ ಇದು. ಮತ್ತೆ ಇನ್ನೊಂದು ನಾಲ್ಕನೇ ತಳಿ ಯಾವ್ದಪ್ಪ ಅಂತಂದ್ರೆ BGD-111-1 ಅಂತ ಹೇಳ್ತೀವಿ ನಾವು. ಈ ಒಂದು ತಳಿಯ ಸಹ 95 ದಿನಗಳಿಂದ ಹಿಡಿದು 100 ದಿನಗಳಲ್ಲಿ ಬರ್ತಕ್ಕಂತ ಇದು ಒಂದು ಬೆಳೆಯಾಗಿದ್ದು, ಇದು ಸೊರಗ ರೋಗ ಏನಂತೀವಲ್ಲ ನಾವು, ಸೊರಗ ರೋಗ ಆಗಲಿ ಅಥವಾ ಬೇರು ಕೊಳೆ ರೋಗ ಏನಂತೀವಲ್ಲ ಅದಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿದಂತ ತಳಿಯಾಗಿದೆ ಇದು. BGD-111-1 ಅಂತ ಏನು ವರೈಟಿ ಇದೆ ಅಲ್ರಿ, ಇದು ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿನೂ ಸಹ ಈ ಒಂದು ವರೈಟಿಯನ್ನು ಲಭ್ಯವಾಗಿದೆ. ನಾವು ಇದನ್ನ ಮಾರ್ತಾ ಇದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ. 1 KG BGD-111-1 ನಾವು 98 ರೂಪಾಯಿಯಂತೆ ನಾವು ಕಳೆದ ಒಂದು 15 ದಿನಗಳಿಂದ ನಾವು ಈ ವರೈಟಿಯನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾರ್ತಾ ಇದೀವಿ. ರೈತರು ಎಲ್ಲರೂ ತಾವು ದಯವಿಟ್ಟು ಇದರ ಒಂದು ಸದುಪಯೋಗನ ಪಡ್ಕೋಬೇಕಂತ ಹೇಳ್ತೀನಿ. ಈಗವಾಗ ನಾವು ತಳಿಗಳ ಬಗ್ಗೆಯನ್ನ ತಿಳ್ಕೊಂಡಿದೀವಿ. ಈಗ ನಾವು ಬಿತ್ತನೆಗೆ ಬೇಕಾದಂತ ಬೀಜಗಳನ್ನ ಯಾವ ರೀತಿಯಾಗಿ ನಾವು ಬೀಜೋಪಚಾರಗಳನ್ನ ಮಾಡಬೇಕು ಅಂತನ್ನೋದ ಈಗ ನಾವು ತಿಳ್ಕೊಳ್ಳೋಣ. ಈಗ ಸರಿಸುಮಾರು 1 ಎಕರೆಗೆ 20-25 KG ಕಾಳುಗಳನ್ನ ಬೇಕಾಗ್ತಾವಂತ ನಾವು ಹೇಳ್ತೀವಿ. ಆ ನೀವು ಕಾಳುಗಳನ್ನ ಬೀಜಗಳನ್ನ ಏನ ಸೆಲೆಕ್ಷನ್ ಮಾಡಬೇಕಿದೆಯಲ್ಲ, ಅಲ್ಲಿ ನೀವು ಬಹಳ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ನೀವು ಮೊದಲಿಗೆ ಒಂದು ಒಳ್ಳೆ ಗುಣಮಟ್ಟದ ಕಾಳುಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಫಸ್ಟ್. ಈಗ ನೋಡ್ರಿ, ಕೆಲವೊಬ್ಬರು ರೈತರಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ, ಈಗ ಹುಳುಗಳು ಕೀಟಗಳು ಹತ್ತಿರ್ತವೆ, ಕೆಲವೊಂದು ರೋಗಗಳು ಬಂದಂತ ಬೀಜಗಳು ಇರ್ತವೆ. ಅದಕ್ಕೆಲ್ಲ ನಮ್ಮ ರೈತರು ಮೊದಲನೇದಾಗಿ ನೀವು ಏನ್ ಮಾಡ್ಕೋಬೇಕಂದ್ರೆ, ಒಳ್ಳೆ ಗುಣಮಟ್ಟದ ಬೀಜವನ್ನ ನೀವು ಮೊದಲಿಗೆ ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ. ಎಲ್ಲಿ ಸಿಗ್ತಾವಪ್ಪ ಒಳ್ಳೆಯ ಗುಣಮಟ್ಟದ ಬೀಜಗಳು ಅಂತಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತಾವೆ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಅಗ್ರಿಕಲ್ಚರ್ ಅಸೋಸಿಯೇಷನ್ ಅಲ್ಲಿ ಸರ್ಟಿಫೈಡ್ ಸೀಡ್ಸ್ ಅಂತೀವಿ ನಾವು, KSSOCA ಸರ್ಟಿಫೈಡ್ ಆದಂತ ಬೀಜಗಳನ್ನ ನೀವು ತೆಗೆದುಕೊಂಡು ನೀವು ಅದನ್ನ ಬಿತ್ತಿದ್ದೆ ಅದರಲ್ಲಿ ನೀವು ಒಂದು ಒಳ್ಳೆ ಇಳುವರಿನ ತಕ್ಕೋಬಹುದು. ನೀವು ಒಂದು ಒಳ್ಳೆ ಬೀಜವನ್ನ ಸೆಲೆಕ್ಷನ್ ಮಾಡಿದಿರಪ್ಪ ಅಂತಂದ್ರೆ ನೀವು ಅಲ್ಲೇ 80% ನೀವು ಅಲ್ಲೇ ಗೆದ್ದಂಗೆ. ಅದಕ್ಕಾಗಿ ಏನಾಯ್ತಲ್ಲ, ರೈತರು ಒಂದು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಷನ್ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮೊದಲು ಆ ಬೀಜಗಳಿಗೆ ಬೀಜೋಪಚಾರ ಆಗಿದೆಯೇನೋ ಅಥವಾ ಇಲ್ಲೋ ಅನ್ನೋದು ನೀವು ಮೊದಲಿಗೆ ಮನಗಂಡ್ಕೋಬೇಕು. ನೀವು ಇದು ಬೀಜೋಪಚಾರ ಮಾಡಿರ್ಲಿಲ್ಲಪ್ಪ ಅಂತಂದ್ರೆ ನೀವು ಅದಕ್ಕೆ ಬೀಜೋಪಚಾರಗಳನ್ನ ಮಾಡಬೇಕಾಗ್ತದೆ. ಈಗ ನಾನು ನಿಮಗೆ ಬೀಜೋಪಚಾರಗಳನ್ನ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ಒಂದು ದ್ರಾವಣವನ್ನ ನೀವು ಯೂಸ್ ಮಾಡಬೇಕು ಅನ್ನೋದು ನಾನು ಈಗ ನಿಮಗೆ ಹೇಳ್ಕೊಡ್ತೇನೆ. ಈಗ ನಾವು ಬಿಜಾಪುರ ಆಗ್ಲಿ ಬಾಗಲಕೋಟೆ ಕಡೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸ್ವಲ್ಪ ಮಳೆನ ಜಾಸ್ತಿ ಬೀಳಲ್ಲ. ಇಂಥದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾವು ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕು ನಾವು ಬೀಜಗಳಲ್ಲಿ. ಅದನ್ನ ಬರಬೇಕಂತಂದ್ರೆ ಮೊದಲಿಗೆ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋ ಒಂದು ರಾಸಾಯನಿಕ ಸಿಗ್ತದೆ. ಆ ರಾಸಾಯನಿಕದ ದ್ರಾವಣವನ್ನ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, 20 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಂಡ್ಬೇಕು. ಅದನ್ನ 1 ಲೀಟರ್ಗೆ ಹಾಕೋಬೇಕು ನಾವು. 1 ಲೀಟರ್ಗೆ ಹಾಕೊಂಡು ಅದರಲ್ಲಿ ನಾವು ಈ ರೀತಿಯಾದ ಒಂದು 10 ಲೀಟರ್ದ ಒಂದು ದ್ರಾವಣವನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತದೆ. 10 ಲೀಟರ್ದ ನಾವು ದ್ರಾವಣ ರೆಡಿ ಮಾಡ್ಕೊಂಡ್ಮೇಲೆ 25-25 KG ಏನು ಪ್ರತಿ ಎಕರೆಗೆ ನಾವು ರೆಕಮೆಂಡ್ ಮಾಡ್ತೀವಲ್ಲ, ಆ ಬೀಜಗಳನ್ನ ನೀವು 30 ನಿಮಿಷಗಳ ಕಾಲ ಅದರಲ್ಲಿ ನೆನೆಯಿಡಬೇಕು. ನೀವು 30 ನಿಮಿಷಗಳ ಕಾಲ ನೆನೆ ಇಟ್ಟ ಮೇಲೆ ನಂತರ ನೀವು ಅದರಲ್ಲಿ ಇರತಕ್ಕಂಥ ಬೀಜಗಳನ್ನು ತೆಗೆದುಕೊಂಡು 7 ಗಂಟೆಗಳ ಕಾಲ ನೆರಳಿನಲ್ಲಿ ನೀವು ಒಣಗಿಸುವಂತ ಒಂದು ಕೆಲಸವನ್ನ ಮಾಡಬೇಕು. 7 ಗಂಟೆ ಒಣಗಿಸಿದ ಮೇಲೆ ಅವಾಗ ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, 1 KG ಬೀಜಕ್ಕೆ 2 ಗ್ರಾಮಿನಂತೆ ರೈಸೋಬಿಯಂ ಮತ್ತು ರಂಜಕವನ್ನ ಕರಗಿಸುವ ಅಣುಜೀವಿಗಳನ್ನ ನೀವು ಉಪಚರಿಸಬೇಕಾಗ್ತದೆ. ಇದನ್ನು ನಾವು ಯಾವ್ದಕ್ಕೆ ಉಪಚರಿಸಬೇಕಪ್ಪ ಅಂತಂದ್ರೆ, ಈ ಕಡಲೆ ಬೆಳೆ ಅಂತ ಏನಂತೀವಲ್ರಿ, ಕಡಲೆ ಬೆಳೆಯಲ್ಲಿ ಬೇರುಗಳಲ್ಲಿ ನೀವು ನೋಡಿರ್ಬೋದು ಗಂಟು ಗಂಟು ಅಂತ ಇರ್ತವೆ ಅವೆಲ್ಲ. ಅವೇನಲ್ಲಿ ಏನಿರ್ತದೆ, ರೈಸೋಬಿಯಂ ಅಂತ ಇರ್ತದೆ. ಅದರ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ, ಆ ಒಂದು ಗಟ್ಟದ್ದು ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕದ ಒಂದು ಪ್ರಮಾಣವನ್ನ ತಂದು ಭೂಮಿಯಲ್ಲಿ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಅದರಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಮೊದಲಿಗೆ ನೀವು ದ್ರಾವಣದಲ್ಲಿ ಹಾಕೊಂಡು ಒಣಗಿಸಿ ಆ ನಂತರ ಏನ್ ಮಾಡ್ಬೇಕು, 1 KG ಬೀಜಕ್ಕೆ 2 ಗ್ರಾಮ್ನಂತೆ ರೈಸೋಬಿಯಂ ಮತ್ತೆ ರಂಜಕವನ್ನ ಅಣುಜೀವಿಯಿಂದ ಉಪಚರಿಸಿ ನೀವು ಬಿತ್ತನೆಯನ್ನ ಮಾಡಬೇಕು. ಇದು ಒಂದಾಯ್ತು. ಇಲ್ಲ ನಮ್ಗೆ ಅಣುಜೀವಿಗಳು ಸಿಗ್ತಾ ಇಲ್ಲಪ್ಪ, ನಾವು ರಾಸಾಯನಿಕದಿಂದನೇ ಮಾಡ್ತೀವಿ ಅಂತ ಅಂತಂದ್ರೆ ಅವಾಗ ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈಗ ನಾವು ಯಾವ್ದಪ್ಪ ಅಂತಂದ್ರೆ ಕ್ಯಾಪ್ಟಾನ್ ಅಥವಾ ಥೈರಾಮ್ ಅಂತ ಬರ್ತಾವೆ, ಇವು ಬೀಜೋಪಚಾರವನ್ನ ಮಾಡ್ತಕ್ಕಂತ ಒಂದು ರಾಸಾಯನಿಕ ಕೆಮಿಕಲ್ಸ್ ಅಂತ ಹೇಳ್ತೇವೆ ನಾವು. ಈಗ ನಾವು ಏನ್ ಮಾಡ್ಕೋಬೇಕಂದ್ರೆ ಥೈರಾಮ್ ಕ್ಯಾಪ್ಟಾನ್ ಅನ್ನ 2 ಗ್ರಾಂ 1 ಕೆಜಿ ಸೀಡ್ಸ್ ಗೆ ಇದರಿಂದ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಇದ್ರಾಗ ನಾವು ಕೆಮಿಕಲ್ಸ್ ಹಾಕ್ಬೇಕಂತಂದ್ರೆ ಮೊದಲಿಗೆ ನಾವೇನು ಅಂಟುವಂತ ಒಂದು ದ್ರಾವಣವನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಅಂಟುವಂತ ದ್ರಾವಣಗಳು ಯಾವಪ್ಪ ಅಂತಂದ್ರೆ ಬೆಲ್ಲದ ನೀರಾಗಲಿ ಅಥವಾ ಒಂದು ಅಂಟದ ನೀರನ್ನ ನೀವು ತಗೊಂಡು ಮೊದಲಿಗೆ ಏನ್ ಮಾಡಬೇಕು, ಬೀಜದ ಮೇಲೆ ಅದರಿಂದ ಎಲ್ಲ ಕಡೆ ಸ್ಪ್ರೇ ಮಾಡ್ಕೋಬೇಕಾಗ್ತದೆ, ಅಥವಾ ನೀವು ಕೈಲಿಂದ ಸಹ ಅದ್ರ ಮೇಲೆ ಹಾಕಿಸಿಂದ ಆಮೇಲೆ ನಾವು ಏನ್ ಹೇಳಿದೀವಲ್ಲ ಇದನ್ನ ಥೈರಾಮ್ ಆಗಲಿ ಕ್ಯಾಪ್ಟನ್ ಆಗಲಿ ಅಥವಾ ಒಂದು ಸಾಪ್ ಅಂತ ಬರ್ತದೆ ಕಾರ್ಬನ್ಡೈಜಮ್ ಪ್ಲಸ್ ಮ್ಯಾಂಕೋಜಬ್ ಅನ್ನ 2 ಗ್ರಾಂ ಪರ್ ಲೀಟರ್ಗೆ ನೀವು ಈ ಕೆಮಿಕಲ್ ಅನ್ನು ತೆಗೆದುಕೊಂಡು ನೀವು ಬೀಜೋಪಚಾರ ಮಾಡಬೇಕಾಗ್ತದೆ. ಈ ಬೀಜೋಪಚಾರ ನಾವು ಎದಕ್ಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ನೆಟೆ ರೋಗ ಅಂತ ಒಂದು ಬರ್ತದೆ, ನೆಟೆ ರೋಗ, ಸಿಡಿ ರೋಗ ಅಂತೀವಿ ನೀವು, ಬಾಡು ರೋಗ ಅಂತೀರಿ, ಬೇರು ಕೊಳೆ ರೋಗ ಅಂತಿರಲ್ಲ, ಅದರಿಂದ ನಾವು ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಈ ಒಂದು ಕೆಮಿಕಲ್ಸ್ ನಿಂದ ನಾವು ಅದನ್ನ ಹತೋಟಿಗೆ ತಕ್ಕೋಬಹುದು. ಇದು ಒಂದು ಬೀಜೋಪಚಾರ ಬಗ್ಗೆ ಆಯ್ತು. ಈಗ ಬಿತ್ತನೆಯನ್ನ ನಾವು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಭೂಮಿಯನ್ನ ಒಂದು 2-3 ಸಲ ಚೆನ್ನಾಗಿ ಉಳುಮೆಯನ್ನು ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ನಾವು ಉಳುಮೆ ಆದ್ಮೇಲೆ ಆಮೇಲೆ ನೀವು ಸಾಲ ಬಿಡಬೇಕಂತಂದ್ರೆ, ಸಾಲದಿಂದ ಸಾಲಕ್ಕೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ, ಒಂದು ಕಡಲೆ ಬೆಳೆಯುವ ಪ್ರದೇಶಗಳಲ್ಲಿ ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ 30-40 ಸೆಂಟಿಮೀಟರ್ ಸಾಲಗಳ ಮಧ್ಯೆ ಇಷ್ಟು ಅಂತರ ಇರಬೇಕು. ನಂತರ ಗಿಡದಿಂದ ಗಿಡಕ್ಕೆ ನೀವು ಎಷ್ಟು ಬಿಡಬೇಕಪ್ಪ ಅಂತಂದ್ರೆ ಬಿತ್ತನೆ ಮಾಡಬೇಕು, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತ ಹೇಳ್ತಾನೆ. 8-10 ಸೆಂಟಿಮೀಟರ್ ನೀವು ಅಂತರದಲ್ಲಿ ಬಿತ್ತನೆ ಮಾಡಿದ್ರಲ್ಲಿ ನೀವು ಒಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬಹುದು. ಮತ್ತೆ ನೀವು ಈ ಬೀಜಗಳನ್ನ ನೀವು ಕೈಯಿಂದ ಸಹ ಊರಿಸಬಹುದು, ಮತ್ತೆ ಇನ್ನೊಂದ ಕೂರಿಗಳನ್ನು ಸಹ ನೀವು ಬಿತ್ತನೆಯನ್ನ ಮಾಡಬಹುದು. ಈ ಬಿತ್ತನೆಯನ್ನು ಮಾಡಬೇಕಂತಂದ್ರೆ ನಮ್ಮ ಒಂದು ಕೃಷಿ ವಿಶ್ವ ಧಾರವಾಡದ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ನೋಡ್ಬೇಕಂತಂದ್ರೆ, ನಾವು ಈ ಕಡಲಿಗೆ ನಾವು 10 ಕೆಜಿ ಸಾರಜನಕವನ್ನ ಕೊಡಬೇಕು, ಮತ್ತೆ 20 ಕೆಜಿ ನಾವು ರಂಜಕವನ್ನ ಕೊಡ್ಬೇಕಂತ ನಾವು ಹೇಳ್ತೀವಿ ಬಿತ್ತೋ ಟೈಮ್ನಲ್ಲಿ. ಇದನ್ನೊಂದು ಸಹ ನೀವು ಬಿತ್ತೋ ಟೈಮಲ್ಲಿ ಕೊಟ್ಟಿದ್ದೆ ಅದರಲ್ಲಿ ನೀವು ಒಂದು ಒಳ್ಳೆ ಇಳುವರಿಯನ್ನ ತಕ್ಕೋಬಹುದು. ಅದೇ ರೀತಿಯಾಗಿ ನೀವು ಇದನ್ನ ಬಿತ್ತನೆಯನ್ನ ಮಾಡ್ಕೋಬೇಕು. ಮತ್ತೆ ಬಿತ್ತನೆ ಆದ ನಂತರ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ ಏನಂತಂದ್ರೆ ಕಳೆ ನಿರ್ವಹಣೆ ಮಾಡ್ಕೋಬೇಕಾಗ್ತದೆ. ಬಿತ್ತನೆ ಆದ ನಂತರ ನೆಕ್ಸ್ಟ್ ಬರೋದೇ ಕಳೆ ನಿರ್ವಹಣೆ. ಕಳೆ ನಿರ್ವಹಣೆ ನಾವು ಯಾವ ರೀತಿ ಮಾಡ್ಕೋಬೇಕಂತಂದ್ರೆ, ಯೂಶುವಲಿ ನಾವು ಒಣ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಒಂದ್ ಸ್ವಲ್ಪ ಕಸದ ಬಾಧೆಯನ್ನ ಬಹಳ ಕಡಿಮೆ ಇರ್ತದೆ, ಆ ಕಸದ ಬಾಧೆ ಕಡಿಮೆ ಇರ್ತದೆ. ಆದ್ರೂ ಸಹ ಕಸ ಬೆಳೀತಂದ್ರೆ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಒಂದ್ 2 ಸಲ ಎಡೆಕುಂಟೆಯನ್ನು ಹೊಡೆದು ನಾವು ಕಳೆಯನ್ನ ನಿಯಂತ್ರಣ ಮಾಡಬಹುದು. ಕಳೆ ನಿಯಂತ್ರಣ ಮಾಡಿದ್ದೆ ಅದಲ್ಲಿ ಒಂದ್ ಒಳ್ಳೆ ಇಳುವರಿಯನ್ನು ತಕ್ಕೋಬಹುದು. ಇಲ್ಲಾಂತಂದ್ರೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಕಳೆ ನಿಯಂತ್ರಣಕ್ಕೆ ಬಹಳ ಕಳೆ ಇತ್ತಂದ್ರೆ ನೀವು ಏನ್ ಮಾಡ್ಕೋಬೇಕಂತಂದ್ರೆ, ಅವಾಗ ಒಂದು ರಾಸಾಯನಿಕಗಳನ್ನ ಯೂಸ್ ಮಾಡ್ಕೋಬಹುದು. ರಾಸಾಯನಿಕವನ್ನ ಯೂಸ್ ಮಾಡ್ಕೊಂಡು ನಾವು ಕಸವನ್ನ ಸಹ ನಿಯಂತ್ರಣ ಮಾಡ್ಕೋಬಹುದು. ಈಗ ಕಡಲೆ ಬೆಳೆಯಲ್ಲಿ ನೋಡ್ಬೇಕಂತಂದ್ರೆ, ನೀವು ಯಾವ ರೀತಿಯಾದ ಒಂದು ರಾಸಾಯನಿಕಗಳನ್ನ ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾವು ಕಡಲೆ ಬೆಳೆಯಲ್ಲಿ ಮೊದಲನೇದಾಗಿ ನಾವು ಹೇಳ್ತಕ್ಕಂತ ಒಂದು ಕೆಮಿಕಲ್ಸ್ ಯಾವ್ದಪ್ಪ ಅಂತಂದ್ರೆ, ಒಂದು ಪೆಂಡಿಮೆಥಿಲಿನ್ ಅಂತ ಹೇಳ್ತೀವಿ ನಾವು. ಈ ಪೆಂಡಿಮೆಥಿಲಿನ್ ಅನ್ನೋ ಒಂದು ರಾಸಾಯನಿಕವನ್ನ ನೀವು 1.5 ಕೆಜಿ ಅಷ್ಟು ಒಂದು ಪೆಂಡಿಮೆಥಿಲಿನ್ ಒಂದು ಕೆಮಿಕಲ್ ಅನ್ನ ತೆಗೆದುಕೊಂಡು 300 ಲೀಟರ್ ನೀರಿನಲ್ಲಿ ಬೆರೆಸಿ ನೀವು ಇದನ್ನ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನವನ್ನ ನೀವು ಹೊಲಗಳಿಗೆ ಸಿಂಪಡಣೆ ಮಾಡಿದ್ದಾದಲ್ಲಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ನೀವು ಒಂದು ಕಳೆ ನಿಯಂತ್ರಣವನ್ನ ಮಾಡಬಹುದು. ಮತ್ತು ಬಿತ್ತನೆಯಾದ 30-40 ದಿನಗಳಲ್ಲಿ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಕುಡಿಯನ್ನ ಚೂಡಿಸಬೇಕಾಗ್ತದೆ. ಈ ಕುಡಿ ಎದಕ್ಕೆ ಚೂಡಿಸಬೇಕಪ್ಪ ಅಂತಂದ್ರೆ, ಈಗ ಒಂದು ಗಿಡ ಇದೆ ಅಲ್ರಿ, ನಾವು ಅದನ್ನ ಕುಡಿ ಚೂಡಿಸೋದ್ರಿಂದ ಆ ಗಿಡದಲ್ಲಿ ನಾವು ಏನಂತೀವಿ, ಕೌಲು ಬಡಿತೈತೆ ಅಂತೀವಿ. ಈಗ ಯಾವುದೇ ಒಂದು ಬೀಜ ನೆಲಕ್ಕೆ ಬಿತ್ತಂದ್ರೆ ಅದರದ ಮುಖ್ಯ ಉದ್ದೇಶ ಏನಾಗಿರ್ತೈತಪ್ಪ ಅಂದ್ರೆ, ತನ್ನ ಸಂತಾನವನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು. ಎಲ್ಲದರದ್ದು ಪ್ರಾಣಿಗಳಲ್ಲಾಗಲಿ ಅಥವಾ ಬೆಳೆಗಳದಾಗಲಿ ತನ್ನ ಸಂತಾನವನ್ನ ಜಾಸ್ತಿ ಮಾಡ್ಬೇಕು ಅನ್ನೋದ್ ರೀತಿಯಲ್ಲೇನೆ ಎಲ್ಲರೂ ಇರ್ತಾರೆ. ಅದಕ್ಕಾಗಿ ಏನಾಯ್ತಲ್ಲ, ನೀವು ಮೊದಲು ಕುಡಿ ಚೂಡಿಸಿದ್ರೆ ಗಿಡಕ್ಕೆ ಏನ್ ಸಂದೇಶ ಹೋಗುತ್ತಪ್ಪ ಅಂತಂದ್ರೆ, ನನಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ, ಇದರಿಂದ ನಾನು ಏನ್ ಮಾಡ್ಕೋಬೇಕಂತಂದ್ರೆ ಕೌಲು ಹೊಡೆದು ನಾನು ಜಾಸ್ತಿ ಕಾಳುಗಳನ್ನ ಬಿಟ್ಕೋಬೇಕು ಅನ್ನೋದೊಂದು ಗಿಡದಲ್ಲಿ ಒಂದು ಪ್ರಚೋದನಕಾರಿಯಾದ ಸಂದೇಶವನ್ನ ಬರ್ತೈತೆ ಅಂತಾನೆ ನಾವು ಹೇಳ್ಬೋದು. ಅದರಿಂದ ಕುಡಿ ಚೂಡಿಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಜಾಸ್ತಿ ಕೌಲು ಹೊಡಿತದೆ, ಕೌಲು ಹೊಡೆದು ಜಾಸ್ತಿ ಕಾಳು ಕಟ್ತದೆ ಅಂತ ನಾವು ಹೇಳ್ಬೋದು. ಮತ್ತೆ ಕಡಲೆ ಹೂ ಆಡುವ ಪ್ರಾರಂಭಿಕ ಹಂತಗಳಲ್ಲಿ ಕೆಲವೊಂದು ನಾವು ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಯಾಕಂತಂದ್ರೆ ನಾವು ಕಡಲೆಯನ್ನು ಮಳೆ ಆಶ್ರಿತದಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ, ಭೂಮಿಯಲ್ಲಿ ಒಂದು ರಾಸಾಯನಿಕ ಕ್ರಿಯೆಗಳು ಜಾಸ್ತಿಯಾಗಿ ಅಲ್ಲಿ ಗಿಡಗಳಿಗೆ ಬೇಕಾದಂತ ಒಂದು ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇರೋದಿಲ್ಲ. ಅದಕ್ಕಾಗಿ ಏನೈತಿಲ್ಲ, ನಾವು ಕಡಲೆಯ ಹೂ ಆಡುವ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, 0.5% 19 ಅಂತ ಹೇಳ್ತೀವಿ ನಾವು. ಅದನ್ನ ನೀವು ಸಿಂಪರಣೆ ಮಾಡಿದ ಅದರಲ್ಲಿ ನಿಮ್ಗೆ ಒಂದು ಒಳ್ಳೆಯ ರೀತಿಯಾದಂತ ಹೂ ಕಟ್ತಾವೆ, ಮತ್ತೆ ಹೂಗಳು ಜಾಸ್ತಿ ಉದುರುವುದಿಲ್ಲ. ಅದ್ರ ಜೊತೆಗೇನೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, EDTA ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣ ಸಲ್ಫೇಟ್ ಅನ್ನ 0.5% ಎರಡು ಒಂದು ಗೊಬ್ಬರಗಳನ್ನ ಜೊತೆಗೆ ಮತ್ತು 0.2% ಬೋರಾಕ್ಸ್ ಅನ್ನ, ಈ 4 ಗೊಬ್ಬರಗಳನ್ನ ಮಿಕ್ಸ್ ಮಾಡಬೇಕು. ನಾವು ಮಿಕ್ಸ್ ಮಾಡ್ಕೊಂಡು ನಾವು ಹೂ ಆಡುವ ಸಮಯದಲ್ಲಿ ಮಿನಿಮಮ್ 2 ಬಾರಿ ಅದರ ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಹೂಗಳು ಜಾಸ್ತಿ ಉದುರುವುದಿಲ್ಲ, ಹೂಗಳು ಏನಾಗ್ತವೆ ಸರಿಯಾದ ರೀತಿಯಲ್ಲಿ ಕಾಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತು ಕಡಲೆ ನೀರಾವರಿಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಬಂತಂದರೆ, ಯೂಶ್ವಲಿ ನಾವು ಕಡಲೆಯನ್ನು ನೀರಾವರಿಯಲ್ಲಿನೂ ಸಹ ಬೆಳಿಬೋದು ಮತ್ತು ಮಳೆ ಆಶ್ರಿತದಲ್ಲಿನೂ ಬೆಳಿಬೋದು. ಯೂಶ್ವಲಿ ನಾವು ಕಡಲೆಗೆ ಒಂದು ಎರಡು ನೀರುಗಳನ್ನು ಕೊಡಬೇಕಂತಲೂ ನಾವು ಹೇಳ್ತೀವಿ. ಎರಡು ನೀರುಗಳನ್ನ ಯಾವಾಗ ಕೊಡಬೇಕಪ್ಪ ಅಂತಂದರೆ, ಒಂದು 45 ದಿನಗಳ ಆದ ನಂತರ ಅಂತ ಹೇಳ್ತೀವಿ. 45 ದಿನಗಳ ಆದ ನಂತರ ಅಂದರೆ ಅವಾಗ ಏನಾಗಿರ್ತೈತಪ್ಪ ಅಂತಂದರೆ, ಹೂ ಬಿಡುವಂಥ ಒಂದು ಸಂದರ್ಭ ಬಂದಿರ್ತದೆ. ಆ ಒಂದು ಸಂದರ್ಭದಲ್ಲಿ ನಾವು ನೀರನ್ನು ಕೊಟ್ಟಿದ್ದೆ ಅದರಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಜಾಸ್ತಿ ಹೂವು ಬಿಡುವಂತ ಒಂದು ಸಂದರ್ಭವನ್ನು ಒದಗಿಸಿದಂಗೆ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, 75 ದಿನಗಳ ನಂತರ ಇನ್ನೊಂದು ನೀರವನ್ನು ನಾವು ಕೊಡಬೇಕಾಗ್ತದೆ. 75 ದಿನಗಳಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ, ಅಲ್ಲಿ ಗಿಡಗಳು ಕಾಳನ್ನ ಕಟ್ಟುವಂತ ಒಂದು ಸಂದರ್ಭದ ಬಂದಿರ್ತದೆ. ಹಿಂಗಾಗಿ ನಾವು ಕಡಲೆ ಬೆಳೆಗಳಿಗೆ ಎರಡು ನೀರನ್ನು ನಾವು ಕೊಡಬೇಕಂತ ಹೇಳ್ತೀವಿ, ಒಂದು ಹೂ ಬಿಡುವಾಗ, ಇನ್ನೊಂದು ಕಾಳು ಕಟ್ಟುವಾಗ. ಕೊಟ್ಟಿದೆ ಅದರಲ್ಲಿ ಒಂದು ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಇಳುವರಿಯನ್ನು ಮಾಡ್ಕೋಬಹುದು. ಮತ್ತೆ ಇನ್ನೊಂದು, ಈ ಒಂದು ನಮ್ಮ ಕಡಲೆಯಲ್ಲಿ ಹೇಳ್ಬೇಕಂತಂದ್ರೆ, ಕೆಲವೊಂದು ರೋಗಗಳು ಮತ್ತು ಕೀಟಗಳು ಯಾವ್ಯಾವ ಬರ್ತಾವ ಅನ್ನೋದು ನಾವು ಈಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ಯಾವಪ್ಪ ಅಂದ್ರೆ, ಕಡಲೆಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಿಡಿ ರೋಗ ಅಂತ ಹೇಳ್ತೀವಿ ನಾವು. ಸಿಡಿ ರೋಗ ಅಂತೀವಿ, ಅಥವಾ ಬಾಡು ರೋಗ ಅಂತೀವಿ, ಸೊರಗು ರೋಗ ಅಂತ ಹೇಳ್ತೀವಿ, ಬೇರು ಕೊಳೆ ರೋಗ ಅಂತ ಹೇಳ್ತೀವಿ. ಎಲ್ಲ ಇದಕ್ಕೆ ಈ 4 ಹೆಸರುಗಳ ಈ ಒಂದು ಸಿಡಿ ರೋಗಕ್ಕೆ. ಈ ಸಿಡಿ ರೋಗವನ್ನು ಬರೋದ್ರಿಂದ ನಮ್ಮ ಒಂದು ಬೆಳೆಯಲ್ಲಿ 5-30% ಲಾಸ್ ಆಗ್ತದೆ ಅಂತ ಹೇಳ್ತೀವಿ ನಾವು. ಇದನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿದೇ ಹೋದಲ್ಲಿ ಇದರಿಂದ ನಮಗೆ 30% ಇಲ್ಲಿ ಸಹ ಲಾಸ್ ಆಗ್ತದೆ. ಈ ಒಂದು ಸಿಡಿ ರೋಗ ಬರಬಾರ್ದಪ್ಪ ಅಂತಂದ್ರೆ, ನಾವು ಮೊದಲಿಗೆ ಏನು ಮುಂಜಾಗ್ರತೆ ವಹಿಸ್ಕೊಳ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಈ ಸಿಡಿ ರೋಗವನ್ನು ತಡೆಗಟ್ಟಬೇಕಾದ್ರೆ ಮೊದಲು ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜೋಪಚಾರ ಮಾಡಿದ್ಯಾದಲ್ಲಿ ನಾವು ಅಲ್ಲೇನೆ ಆರಂಭಿಕ ಹಂತದಲ್ಲಿನೇ ನಾವು ಸಿಡಿ ರೋಗವನ್ನು ನಾವು ಅಲ್ಲೇನೆ ನಿಯಂತ್ರಿಸಬಹುದು. ಆರಂಭ ಹಂತದಲ್ಲಿ ನಾವು ಸಿಡಿ ರೋಗ ಬರಬಾರ್ದಂಗೆ ನಾವು ಬೀಜೋಪಚಾರ ಮಾಡಬೇಕಪ್ಪ ಅಂತಂದ್ರೆ, ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ ನಾವು. ಆ ಸಂಯುಕ್ತ ಶಿಲೀಂಧ್ರ ನಾಶಕ ಯಾವ್ದಪ್ಪ ಅಂತಂದ್ರೆ, ಕಾರ್ಬನ್ಡೈಜಿಯಂ ಪ್ಲಸ್ ಮ್ಯಾಂಕೋಜಬ್ ಅಂತ ಹೇಳ್ತೀವಿ. ಈ ಒಂದು ಶಿಲೀಂಧ್ರ ನಾಶಕದಿಂದ ನೀವು ಸಿಡಿ ರೋಗವನ್ನ ನಿಯಂತ್ರಣ ಮಾಡ್ಕೋಬಹುದು. ಈ ಶಿಲೀಂಧ್ರ ನಾಶಕವನ್ನ 3.5 ಗ್ರಾಂ ಅಂದ್ರೆ 3.5 ಗ್ರಾಂ ಪರ್ ಕೆಜಿ ಆಫ್ ಸೀಡ್ಸ್ ಇಂದ ನೀವು ಇದನ್ನು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ಸಹ ನೀವು ಸಿಡಿ ರೋಗವನ್ನು ತಡೆಗಟ್ಟಬಹುದು. ಮತ್ತೆ ಇದರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ, ಬಿತ್ತೋ ಟೈಮಲ್ಲಿ 50 ಕೆಜಿ ಬೇವಿನ ಹಿಂಡಿಯನ್ನು ತೆಗೆದುಕೋಬೇಕು ನಾವು. 50 ಕೆಜಿ ಬೇವಿನ ಹಿಂಡಿಯನ್ನು ತೆಗೆದುಕೊಂಡು ಅದರಲ್ಲಿ ನಾವು 2 ಕೆಜಿ ಟ್ರೈಕೋಡರ್ಮ ಅಂತ ಹೇಳ್ತೀವಿ ನಾವು. ಆ ಟ್ರೈಕೋಡರ್ಮವನ್ನ ಮಿಕ್ಸ್ ಮಾಡಿ ಬಿತ್ತೋ ಟೈಮಲ್ಲಿ ನಾವು ಎಲ್ಲಾ ಸಾಲುಗಳಿಗೆ ನಾವು ಕೊಟ್ಟಿದ್ದೇ ಆದಲ್ಲಿ ಅವಾಗೂ ಸಹ ನಾವು ಸಿಡಿ ರೋಗವನ್ನ ನಿಯಂತ್ರಿಸ್ಕೋಬಿಡಬಹುದು. ಮತ್ತೆ ಇನ್ನೊಂದು, ಆಲ್ರೆಡಿ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಬಂದಿತ್ತಪ್ಪ ಅಂದ್ರೆ, ಅದು ಯಾವ ರೀತಿ ಬಂದಿರತ್ತಪ್ಪ ಅಂದ್ರೆ, ಮೊದಲಿಗೆ ನೀವೆಲ್ಲ ನೋಡಿರ್ಬಹುದು ಎಲೆಗಳು ಫಸ್ಟ್ ಏನಾಗ್ತಾವಪ್ಪ ಅಂತಂದ್ರೆ, ಎಲೆಗಳು ಹಳದಿ ಆಗ್ತವೆ. ಮೊದಲಿಗೆ ಎಲೆಗಳು ಹಳದಿ ಆದ ನಂತರ ಏನಾಗ್ತದೆ, ಸ್ವಲ್ಪ ಬಾಡಕ್ ಸ್ಟಾರ್ಟ್ ಆಗ್ತದೆ. ಗಿಡ ಬಾಡಕ್ಕ ಸ್ಟಾರ್ಟ್ ಆದ್ಮೇಲೆ ಬಾಡಿ ಜೋತ್ ಬಿಡ್ತೈತೆ, ಅದು ಗಿಡವನ್ನ ತೆಂಗಿ ಆಗ್ಲಿ ಜೋತ್ ಬಿಡ್ತದೆ. ನೆಕ್ಸ್ಟ್ ಏನಾಗ್ತದೆ, ಒಣಗ್ತದೆ. ಅದು ಒಣಗಿದ ಮೇಲೆ ಅದು ಉದುರದೇ ಇಲ್ಲ, ಅಲ್ಲೇ ಗಿಡಕ್ಕೆ ಅಂಟಿಕೊಂಡಿರ್ತದೆ. ನಿಮ್ಗೆಲ್ಲ ನೋಡ್ರೆ ಗೊತ್ತಾಗುತ್ತದೆ ಅದು ನೀವು ಸೊರಗು ರೋಗ ಬಂದತ್ತೆ ಅನ್ನೋದು. ಇದು ಅದರ ಮುಖ್ಯ ಲಕ್ಷಣ. ಇನ್ ಕೇಸ್ ಎಲ್ಲಾದ್ರೂ ನಿಮ್ಮ ಒಂದು ಹೊಲದಲ್ಲಿ ಬಂದಿತ್ತಪ್ಪ ಅಂತಂದ್ರೆ, ನೀವೇನ್ ಮಾಡ್ಬೇಕಂದ್ರೆ, ಅವಾಗ ಸಾಪ್ ಅನ್ನೋ ಒಂದು ಕೆಮಿಕಲ್ ಬರ್ತದೆ. ಆ ಸಾಪ್ ಅನ್ನೋ ಒಂದು ಕೆಮಿಕಲ್ ಅನ್ನ 3 ಗ್ರಾಂ ಪರ್ ಲೀಟರ್ಗೆ ಹಾಕೊಂಡು ಗಿಡದ ಸುತ್ತೂರಿಗೆ ಹೊಡಿಬೇಕು ನೀವು. ಯಾಕಂದ್ರೆ ಇದು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಶಿಲೀಂಧ್ರ. ಆ ಶಿಲೀಂಧ್ರ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅವಾಗ ನೀವು ಏನ್ ಮಾಡ್ಕೋಬೇಕಪ್ಪ, ಈ ಸಾಪ್ ಅನ್ನೋ ಒಂದು ಕೆಮಿಕಲ್ ಅನ್ನ ನೀವು ಗಿಡದ ಬುಡಕ ಮತ್ತೆ ಗಿಡದ ಸುತ್ತಮುತ್ತಲೂ ನೀವು ಈ ಕೆಮಿಕಲ್ ಇಂದ ಹೊಡೆದ್ರೆ ನೀವು ಸಿಡಿ ರೋಗವನ್ನ ನಿಯಂತ್ರಿಸ್ಕೋಬಹುದು. ಇನ್ ಕೇಸ್ ನಿಮ್ಮ ಹತ್ರ ಸಾಪ್ ಅಂತ ಒಂದು ಕೆಮಿಕಲ್ ಇರಲಿಲ್ಲಪ್ಪ ಅಂತಾರೆ, ಬೆವಿಸ್ಟಿನ್ ಅಂತಾನು ಒಂದು ಬರ್ತದೆ. ಆ ಬೆವಿಸ್ಟಿನ್ 3 ಗ್ರಾಂ ಪರ್ ಲೀಟರ್ಗೆ ಹಾಕೊಂಡು ನೀವು ಗಿಡದ ಬುಡಕ್ಕೆ ಹಾಕಿದ್ದೆ ಅದರಲ್ಲಿ ನೀವು ಸಿಡಿ ರೋಗವನ್ನ ನಿಯಂತ್ರಣವನ್ನ ಮಾಡ್ಕೋಬಹುದು. ಈಗ ಎರಡನೇ ರೋಗದ ಬಗ್ಗೆ ನಾವು ನೋಡ್ಕೋಬೇಕಂತಾರೆ, ಬೂದಿ ರೋಗ ಅಂತ ಹೇಳ್ತೀವಿ ನಾವು. ಇದನ್ನು ಜಾಸ್ತಿ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಆದ್ರೂ ಸಹ ಕೆಲವೊಂದು ಕಡೆ ಒಂದು ಪ್ಯಾಚ್ ಎಲ್ಲಾರು ಒಂದು ಕಡೆ ಬಂದ್ಬಿಡ್ತದೆ. ಅವಾಗ ಇದರಲ್ಲಿ ಏನಾಗಿರ್ತದಪ್ಪ ಅಂತಾರೆ, ಗಿಡದ ಎಲೆಗಳ ಮೇಲೆ ಬೂದಿ ಬಣ್ಣದ ಒಂದು ಬಿಳಿ ಪೌಡರ್ ಬಂದಿರ್ತದೆ. ಈ ಬಿಳಿ ಪೌಡರ್ ನಿಮ್ಗೆ ಎಲ್ಲಾದರೂ ಒಂದು ಕಡೆ ಕಾಣಿತ್ತಪ್ಪ ಅಂತಂದ್ರೆ, ಇದು ಒಂದು ಕಡಿಮೆ ಪ್ರಮಾಣದಲ್ಲಿ ಬರ್ತದೆ ಅಂತ ನಿಮ್ಗೆ ನಾನು ಹೇಳಿದೆ. ಇದೆಲ್ಲರೆ ಬಂದಿತ್ತಪ್ಪ ಅಂತಂದ್ರೆ, ನಮ್ಮ ಒಂದು ಬೆಳೆ ಏನೈತಲ್ಲ, ಒಂದು 5-10% ಬೆಳೆ ಲಾಸ್ ಆಗೋದಂತೂ 100% ಇರೋದು. ಅದಕ್ಕಾಗಿ ಇದು ಬಂತಪ್ಪ ಅಂತಂದ್ರೆ, ಇದು ನಾವು ಏನ್ ಮಾಡ್ಕೋಬೇಕಂತಂದ್ರೆ, ಒಂದು ಕೆಮಿಕಲ್ ಹೇಳ್ತೀವಿ, ಆ ಕೆಮಿಕಲ್ ಇಂದ ನೀವು ಸ್ಪ್ರೇ ಮಾಡಿದ್ಯಾದಲ್ಲಿ ನಿಮ್ದು ಬೂದಿ ರೋಗನ ಸಹ ನೀವು ಕಡಿಮೆ ಮಾಡ್ಕೋಬಹುದು. ಈ ಯಾವ ಕೆಮಿಕಲ್ ಅಪ್ಪ ಅಂತಂದ್ರೆ, 1 ಗ್ರಾಂ ಪರ್ ಲೀಟರ್ ಯಾವ್ದಪ್ಪ ಅಂತಂದ್ರೆ, ಕಾರ್ಬನ್ಡೈಜಿಯಂ ಅಂತ ಹೇಳ್ತೀವಿ. ಕಾರ್ಬನ್ಡೈಜಿಯಂ ಅನ್ನ 1 ಗ್ರಾಂ ಪರ್ ಲೀಟರ್ ನೀರಿಗೆ ಹಾಕಿ ನೀವು ಸ್ಪ್ರೇ ಮಾಡಿದ್ಯಾದಲ್ಲಿ ನೀವು ಸಹ ಬೂದಿ ರೋಗವನ್ನ ತಡೆಗಟ್ಟಬಹುದು. ಈ ಬೂದಿ ರೋಗ ಏನಿದೆಲ್ಲ, ನಾವು ಕಳೆದ 1-2 ವರ್ಷದಿಂದ ನೋಡ್ತಾ ಇದೀವಿ. ಇದೆಲ್ಲಿ ನಮ್ಮ ಒಂದು ಬಿಜಾಪುರ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಕಾಣ್ತಾ ಇಲ್ಲ. ಆದ್ರೂ ಎಲ್ಲಾದ್ರೂ ಒಂದು ಕಡೆ ಪ್ಯಾಚ್ ಬಂದಿತ್ತಂದ್ರೂ ಸಹ ನೀವು ಈ ಕಾರ್ಬನ್ಡೈಜಿಯಂ ಅನ್ನೋ ಒಂದು ಕೆಮಿಕಲ್ ನಿಂದ ನೀವು ಸ್ಪ್ರೇ ಮಾಡಿದ್ಯಾದಲ್ಲಿ ನೀವು ಬೂದಿ ರೋಗವನ್ನು ಸಹ ನೀವು ಕಡಿಮೆ ಮಾಡ್ಕೋಬಹುದು. ಇದುವರೆಗೆ ನಾವು ಎರಡು ರೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಕೆಲವೊಂದು ಕೀಟಗಳು ಬರ್ತವೆ. ಈಗ ನಾವು ಕಡಲೆಯಲ್ಲಿ ಕೀಟಗಳ ಬಗ್ಗೆ ನೋಡ್ಕೊಳ್ಳೋಣ. ಆ ಕೀಟಗಳಲ್ಲಿ ಮುಖ್ಯವಾಗಿ ಒಂದು ಬರ್ತಕ್ಕಂಥ ಕೀಟ ಯಾವುದಪ್ಪ ಅಂತಂದ್ರೆ, ಕಾಯಿ ಕೊರೆಯುವ ಕೀಟ ಅಂತ ಹೇಳ್ತೀವಿ ನಾವು. ಈ ಕಾಯಿ ಕೊರೆಯುವ ಹುಳ, ಈ ಕಾಯಿ ಕೊರೆಯುವ ಹುಳವನ್ನು ನಾವು ನಿಯಂತ್ರಣ ಮಾಡಬೇಕಂತಂದ್ರೆ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಬಿತ್ತುವಾಗ ನಿಮಗೆ ನಾನು ಹೇಳಿದೆ, ಈಗ ನಾವು ಕಡಲೆ ಬಿತ್ತಬೇಕಂದ್ರೆ 20-25 kg ನೀವು ಬೀಜಗಳು ಬೇಕಾಗ್ತವೆ. ಆ ಬಿತ್ತು ಟೈಮಲ್ಲಿ ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು 20 g ಏನ್ ಮಾಡ್ಕೋಬೇಕು ನೀವು ಸನ್ಫ್ಲವರ್ ಬೀಜಗಳನ್ನ, ಮತ್ತೆ ಒಂದು 20 g ಜವಾರ್ ಬೀಜಗಳನ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕೂಡಿಸಿ ನೀವು ಬಿತ್ತಬೇಕು ಬಿತ್ತೋ ಟೈಮ್ನಲ್ಲಿ. ಬಿತ್ತೋ ಟೈಮಲ್ಲಿ ಇದು ಯಾವ್ದಕ್ಕೆ ನೀವು ಬಿತ್ತಬೇಕಪ್ಪ ಅಂತಂದ್ರೆ ಜವಾರು ಮತ್ತೆ ಸನ್ಫ್ಲವರು, ಇವು ನೀವು ಬಿತ್ತೋದ್ರಿಂದ ನಿಮ್ಮ ಒಂದು ಹೊಲದಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಪಕ್ಷಿಗಳು ಬಂದು ಕೂತ್ಕೋತಾವೆ. ಪಕ್ಷಿಗಳು ಬಂದು ಕೂತ್ಕೊಂಡು ಈ ಕಾಯಿ ಕೊರೆಯುವ ಕೀಟ ಅಂತ ಏನಂತ ಹೇಳ್ತೀವಲ್ಲ, ಈ ಕಾಯಿ ಕೊರೆಯುವ ಕೀಟಗಳನ್ನ ಸಹ ತಿನ್ನುವಂತ ಒಂದು ಕೆಲಸವನ್ನ ಮಾಡ್ತವೆ. ಇದ್ರ ಜೊತೆಗೆ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈಗ 40-50 ದಿನಗಳ ಬೆಳೆಯಲ್ಲಿ ಇರ್ತದಲ್ಲ, ಆ ಬೆಳೆಯಲ್ಲಿ ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಪ್ರತಿ ಎಕರೆಗೆ 10 ಸೇರು ಮಂಡಕ್ಕಿ ಅಂತೇವಲ್ಲ ನಾವು, ಚುರುಮುರಿ ಅಂತೇವಲ್ಲ, ಅದನ್ನ ಏನ್ ಮಾಡ್ಕೋಬೇಕು ನೀವು ಹೊಲ ತುಂಬೆಲ್ಲ ಬಿಟ್ಕೋಬೇಕು. ಹೊಲ ತುಂಬೆಲ್ಲ ನೀವು ಚೆಲ್ಲೋದ್ರಿಂದ ಏನಾಗ್ತದೆ ಅಂತಂದ್ರೆ ಪಕ್ಷಿಗಳಿಗೆ ನಾವು ಏನ್ ಮಾಡಿದಂಗೆ ಆಗ್ತದೆ, ಅಟ್ರಾಕ್ಟ್ ಮಾಡಿದಂಗೆ ಆಗ್ತದೆ. ಅಲ್ಲಿ ಏನಾಗ್ತವೆ ಪಕ್ಷಿಗಳು ಬಂದ್ ಬಂದು ನಮ್ಮ ಹೊಲದಲ್ಲಿ ಆ ಚುನ್ಮುರಿ ತಿಂತಿರ್ತಾವೆ. ಚುನ್ಮುರಿ ತಿನ್ಕೋಬೇಕಂತಂದ್ರೆ ಅವೇನ್ ಮಾಡ್ತವೆ ಕೀಟಗಳು ಕಾಣ್ತಂದ್ರೆ ಕೀಟಗಳನ್ನ ತಿನ್ನುವಂತ ಒಂದು ಕೆಲಸವನ್ನ ಮಾಡ್ತವೆ. ಇಲ್ಲ ನಿಮ್ಗೆ ಇಷ್ಟು ಕಡಿಮೆ ಆಗ್ತಾ ಇಲ್ಲ, ಹತೋಟಿಗೆ ಬರಲೇ ಇಲ್ಲಪ್ಪ ಅಂತಂದ್ರೆ ನೀವು ಏನ್ ಮಾಡ್ಕೋಬೇಕಂತಂದ್ರೆ ನೀವು ಕೆಲವೊಂದು ರಾಸಾಯನಿಕಗಳನ್ನ ಯೂಸ್ ಮಾಡ್ಕೊಂಡು ನೀವು ಕಾಯಿ ಕೊರೆಯುವ ಒಂದು ಹುಳವನ್ನ ನಿಯಂತ್ರಣ ಮಾಡಬೇಕಾಗ್ತದೆ. ಈ ಕಾಯಿ ಕೊರೆಯುವ ಹುಳವನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ ನಾನು ಹೇಳ್ತೀನಿ ಇವಾಗ, ಆ ಕೆಮಿಕಲ್ಸ್ ನ ನೀವು ಸಿಂಪರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಬರ್ತಕ್ಕಂತ ಒಂದು ಕಾಯಿ ಕೊರೆಯುವ ಹುಳ ಏನೈತಲ್ಲ ಅದನ್ನು ಸಹ ನೀವು ನಿಯಂತ್ರಣವನ್ನ ಮಾಡ್ಕೋಬಹುದು. ಈ ಕಾಯಿ ಕೊರೆಯುವ ಹುಳವನ್ನ ನಿಯಂತ್ರಣ ಮಾಡ್ಬೇಕಂತಂದ್ರೆ 0.2 g/L ಇಮಾಮೆಕ್ಟಿನ್ ಬೆಂಜೋಟ್ ಅಂತ ನಿಮ್ಗೆಲ್ಲ ಗೊತ್ತಿರುವಾಗ ನೀವೆಲ್ಲ ಈಗ ಲೋಕಲ್ ಆಗಿ ಎಲ್ಲ ಶ್ಯಾಮ್ಗಿ ಎಳೆ ಅಂತೀರಿ ನೀವು, ಈ ಶ್ಯಾಮ್ಗಿ ಎಳೆಯನ್ನ ನೀವು ಲೀಟರ್ಗೆ 0.2 g ಅಂದ್ರೆ 0.2 g/L ಹಾಕಿ ನೀವು ಇಮಾಮೆಕ್ಟಿನ್ ಬೆಂಜೋಟ್ ಹಾಕೋದ್ರಿಂದ ಸಹ ನೀವು ಕಡಿಮೆ ಮಾಡ್ಕೋಬಹುದು. ಇಲ್ಲ ಸಪೋಸ್ ಇದು ನಿಮ್ ಕೆಮಿಕಲ್ ಸಿಗಲೇ ಇಲ್ಲಪ್ಪ ಅಂತಂದ್ರೆ ಅಶಿಪೇಟ್ ಅಂತ ಒಂದು ಸಿಗ್ತದೆ, 1 g/L ಹಾಕೊಂಡು ನೀವು ಅಶಿಪೇಟ್ ಇನ್ನು ಹೊಡೆದ್ರೆ ಸಹ ಕಾಯಿ ಕೊರೆ ಹುಳವನ್ನ ನಿಯಂತ್ರಣ ಮಾಡ್ಕೋಬಹುದು. ಇಲ್ಲ ಇದು ಸಿಗ್ಲಿಲ್ಲಪ್ಪ ಅಂತಂದ್ರೆ ಮಿಥೋಮಿಲ್ ಅಂತ ಒಂದು ಸಿಗ್ತದೆ ಅಥವಾ ಪ್ರೊಪನೋಪಾಸ್ ಅಂತ ಸಿಗ್ತವೆ, ಇವುಗಳನ್ನ ಸಹ ನೀವು 2 mL/L ಹಾಕಿ ಹೊಡೆದ್ರೆ ನೀವು ಕಾಯಿ ಕೊರಕ ಹುಳವನ್ನ ಕಡಲೆಯಲ್ಲಿ ನಿಯಂತ್ರಣ ಮಾಡ್ಕೋಬಹುದು. ಇನ್ನೂ ಸಹ ನಿಮಗೆ ಹೆಚ್ಚಿನ ಮಾಹಿತಿ ಕಡಲೆ ಬೆಳೆ ಬಗ್ಗೆ ಏನಾದರೂ ನಿಮಗೆ ಬೇಕಾಗಿತ್ತಂದ್ರೆ ನನ್ನನ್ನು ನೀವು ಸಂಪರ್ಕಿಸಬಹುದು. ನನ್ನ ಒಂದು ನಂಬರ್ 8618667839 8618667839 ಇದು ನನ್ನ ನಂಬರ್. ನೀವು ಯಾವಾಗಲೂ ಸಹ ರೈತರು ಬಾಂಧವರು ನನಗೆ ಫೋನ್ ಮಾಡಿ ನಿಮಗೆ ಕಡಲೆ ಬೆಳೆ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನೀವು ಫೋನ್ ಮಾಡಬಹುದು. ಹಾಗೂ ನನಗೆ ಇಲ್ಲಿ ಕರೆಸಿ ನನಗೆ ಒಂದೆರಡು ಮಾತನಾಡಲು ಅನುವು ಮಾಡಿಕೊಟ್ಟಂತ ನಮ್ಮ ಆಕಾಶವಾಣಿ ಕೇಂದ್ರ ವಿಜಯಪುರ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರು ಸಹ ನನ್ನ ನಮಸ್ಕಾರ. ಇದುವರೆಗೆ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಕಡಲೆ ಬೆಳೆಯ ಕುರಿತ ಮಾಹಿತಿಯನ್ನ ಕೇಳಿದಿರಿ. ಸಂಕಲನ ಶಿದರಾಯ್ ಎನ್ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ವಾವ್, ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಳಕಟ್ಟಿಯ ಸಿದ್ದಪ್ಪ ಗುಳಪ್ಪ ನೆಲಗುಡ್ ಮತ್ತು ತಂಡದವರಿಂದ ಕರಡಿ ಮೊಸಲು. ಮೊದಲಿಗೆ 5 ರೂಪತಾಳ. Thank you. ಇನ್ನೀಗ ಕೇಳಿ ಏಳು ಮಾತ್ರ ರೂಪತಾಳ. ಅಳಕಟ್ಟಿಯ ಸಿದ್ದಪ್ಪ, ಗುಳಪ್ಪ, ನೆಲಗುಡ್ ಮತ್ತು ತಂಡದವರಿಂದ ಕರಡಿ ಮೊಸಲು ಕೇಳ್ತಾ ಇದ್ರಿ. ಈಗ ಇದೇ ಕಲಾವಿದರಿಂದ ಇನ್ನೊಂದು ಕರಡಿ ಮೊಸಲು, ಹನ್ನೊಂದು ಮಾತ್ರ ರುದ್ರತಾಳ. Thank you. ಹಾಂ.